ಈಗಲೂ ಕೂಡ ನೀವು ಕೊಪ್ಪರಿ ಮಾಡ್ತೀರಾ ಅಥವಾ ಕಾಯಿ ಮಾರಾಟ ಮಾಡ್ತೀರಾ? ಇಲ್ಲ, ನಾನು ಕೃಷಿಗೆ ಬಂದ 35 ವರ್ಷದಲ್ಲಿ ಮೊದಲು ಒಂದು 5-6 ವರ್ಷ ನಾನು ಎಲ್ಲರಂತೆ ತೆಂಗಿನಕಾಯಿನ ಕೊಟ್ಟು ನೋಡಿದೆ, ವ್ಯಾಪಾರ ಮಾಡಿದೆ. ಆದ್ರೆ ನನಗೆ ಯಾಕೋ ಅದು ಸರಿ ಕಾಣಲಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಅಧ್ಯಯನ ಮಾಡಿದಾಗ ಕೊಪ್ಪರಿ ಹಾಕೋದ್ರಿಂದ ಆದಾಯ ಜಾಸ್ತಿ ಬರುತ್ತೆ, ನಮಗೆ ಯಾವಾಗ ಮಾರುಕಟ್ಟೆಯಲ್ಲಿ ರೇಟ್ ಇದೆಯೋ ಅವಾಗ ಅದನ್ನ ಮಾರಾಟ ಮಾಡಬಹುದು, ಇನ್ನು ಬೇರೆ ಬೇರೆ ತರದ ಅದರಲ್ಲಿ ಮತ್ತೆ ನಮಗೆ ಸಿಪ್ಪೆ ಉಳಿತದೆ, ಕರಟ ಉಳಿತದೆ, ತೆಂಗಿನಕಾಯಿ ಕೊಟ್ಟಾಗ ಎಲ್ಲವೂ ಜೊತೆಲೆ ಹೊರಟೋಗುತ್ತೆ. ಆ ತರ ಎಲ್ಲ ಯೋಚನೆ ಮಾಡಿ ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ಆದಾಯ ಬರ್ತಕ್ಕಂತ ವ್ಯತ್ಯಾಸಗಳನ್ನ ಕಂಡುಕೊಂಡು ನಾನು ಈಗ ಸುಮಾರು 28-30 ವರ್ಷದಿಂದನೂ ನಾನು ಕೊಪ್ಪರಿನೇ, ಈಗಲೂ ಕೊಪ್ಪರಿನೇ ಮಾಡಿ ನಾನು ಅರಸೀಕೆರೆ ನಮ್ಮ APMC ಮಾರುಕಟ್ಟೆ ಒಳಗಡೆ ಅದನ್ನ ವ್ಯವಸ್ಥಿತವಾದ ಮಾರುಕಟ್ಟೆನಲ್ಲಿ ಮಾರಾಟ ಮಾಡ್ತಾ ಇದ್ದೀನಿ. ಈಗ ಕರಟ ಆಗ್ಬಹುದು ಸಿಪ್ಪೆ ಆಗ್ಬಹುದು ಅದನ್ನೆಲ್ಲ ಹೇಗೆ ಸದ್ಬಳಕೆ ಮಾಡ್ತಿದ್ರಿ? ಕರಟ ಸಿಪ್ಪೆ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ನಮಗೆ ಇಲ್ಲಿ ಅದರ ಮರುಬಳಕೆಗಿಂತ ಹೆಚ್ಚಾಗಿ ಇವಾಗ ಬಹಳ ಉತ್ತಮವಾದ ಧಾರಣೆ ಅದಕ್ಕೆ ಸಿಗ್ತಾ ಇದೆ. ಇಜ್ಜಲು ಕಾರ್ಖಾನೆಗಳು ತಯಾರಾಗಿದ್ದಾವೆ, ಅವರು ಇಜ್ಜಲು ಮಾಡ್ತಕ್ಕಂತ ವ್ಯವಸ್ಥೆ ಒಳಗಡೆ ಅವರು ಒಳ್ಳೆ ಬೆಲೆ ಕೊಟ್ಟು ಅದನ್ನ ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಇರೋನು ಒಬ್ಬಂಟಿಗ, ನಮ್ಮನೆಯಲ್ಲಿ ಇನ್ಯಾರು ನನ್ನ ಸಪೋರ್ಟ್ಗೆ ಇಲ್ಲಿ ಕೆಲಸಗಾರನ ಬಿಟ್ಟರೆ ಇನ್ಯಾರು ಇಲ್ಲ. ಹಾಗಾಗಿ ಎಲ್ಲವುದನ್ನು ಮೌಲ್ಯವರ್ಧನೆ ಮಾಡ್ತೀನಿ, ಎಲ್ಲವುದನ್ನು ನಾನೇ ಮರುಬಳಕೆ ಮಾಡ್ತೀನಿ. ಈ ಥರ ಎಲ್ಲ ಮಾಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಆದ್ರಿಂದ ಕರಟ ಮತ್ತು ಕಾಯಿ ಸಿಪ್ಪೆ ಮಾತ್ರ ಆಚೆಗೆ ಹೋಗ್ತಾ ಇದೆ. ಇನ್ನು ತೆಂಗಿನಲ್ಲಿ ಬರೆದಂಥ ಎಲ್ಲ ಉಳಿದ ತ್ಯಾಜ್ಯಗಳನ್ನು ಕೂಡ ನಾನು ಕಾಂಪೋಸ್ಟ್ ಪಿಟ್ಗಳನ್ನು ಮಾಡಿ ಅದನ್ನು ಅಲ್ಲಿ ಗೊಬ್ಬರವನ್ನಾಗಿ ಮಾರ್ಪಾಡು ಮಾಡಿ ಅದನ್ನು ತಿರ್ಗಾ ಮತ್ತೆ ವಾಪಸ್ಸು ನಾನು ಏನು ಮರುಬಳಕೆ ಮಾಡಿ ನನ್ನ ಗಿಡ ತೋಟದ ಬೆಳೆಗಳಿಗೆ ಒದಗಿಸ್ತಾ ಇದ್ದೀನಿ. ಸಿಪ್ಪೆ ಮತ್ತು ಕರಟವನ್ನು ಹೇಗೆ ಮಾರಾಟ ಮಾಡ್ತಾ ಇದ್ದೀರಿ? ಒಂದೊಂದ್ಸಲ 300-500 ಬಂದಿರುತ್ತೆ, ಒಂದೊಂದ್ಸಲ 1,500 ತನಕ ನಮ್ಮ ಚಿಪ್ಪಿನ ರೇಟು 1,000 ಹೋಗುವಂತ ವ್ಯವಸ್ಥೆ ಇರುತ್ತೆ. ಇನ್ನು ಮೊಟ್ಟೆನೂ ಅಷ್ಟೇ, ಕೆಲವು ಸಲ 250-300 ಮಾರಾಟ ಮಾಡಬೇಕಾಗತ್ತೆ. ಈ ಸಲ 500-600 ರೂಪಾಯಿ ತನಕ 1,000 ಹೊರಟೋಗಿದೆ. ಇದೆಲ್ಲ ಮಾರಾಟ ಮಾಡೋದ್ರಿಂದ ನಮಗೆ ಒಂದು ಸ್ಥಳಾವಕಾಶ ಬೇಕಾಗುತ್ತೆ, ಅವನ್ನೆಲ್ಲ ಲಾಟ್ ಹಾಕೊಳ್ಳೋಕ್ಕಾಗಲ್ಲ. ಆಮೇಲೆ ಎರಡನೇದಾಗಿ ನಾವು ಬೇರೆ ಇವನ್ನ ವ್ಯವಸ್ಥೆ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಆದಂತ ಬದಲಾವಣೆಗಳು ಮಾಡಿಕೊಂಡು ಬೇರೆ ಬೇರೆ ವ್ಯವಸ್ಥೆಗಳಿಗೆ ಹೋಗಬೇಕಾಗತ್ತೆ. ಹಾಗಾಗಿ ಮತ್ತೆ ನಮ್ಮ ಏನು ಈ ಕೊಪ್ಪರಿ ಸುಲಿತಕ್ಕಂಥರಿರ್ಬೋದು, ಒಡೆಯಂತರಿರ್ಬೋದು, ಇಂಥ ಈ ಕೃಷಿ ಅದರ ಒಂದು ಮಾರುಕಟ್ಟೆ ಕಳಿಸ್ತಕ್ಕಂತ ಒಂದು ವ್ಯವಸ್ಥೆಗಳು ಕೆಡವಿಸೋದಿರ್ಬೋದು, ಇಂಥದೆಲ್ಲ ಖರ್ಚುಗಳು ನಮ್ಗೆ ಅದರಲ್ಲೇ ಕಳೆದೋಗುತ್ತೆ. ಹಾಗಿದ್ರೆ ಕೊಪ್ಪರಿ ಮಾಡಿ ಮಾರಾಟ ಮಾಡುವಂಥದ್ದೇ ಹೆಚ್ಚು ಲಾಭದಾಯಕ ಅಂತೀರಿ? ಅದು ಆದಾಯನೂ ಹೌದು, ಆದ್ರೆ ಇವತ್ತಿನ ನಿರೀಕ್ಷಣೆಯಲ್ಲಿ ನಮ್ಮ ಮಾರುಕಟ್ಟೆಯನ್ನು ಆ ತರದಲ್ಲಿ ನಾವೆಲ್ಲವನ್ನು ಲೆಕ್ಕ ಹಾಕಿ ಮಾರಾಟ ಮಾಡೋದಾದ್ರೆ ಕೊಪ್ಪರಿನೂ ಅಲ್ಲ ತೆಂಗಿನಕಾಯಿಯೂ ಅಲ್ಲ ಅನ್ಸುತ್ತೆ. ಇವತ್ತು ಎಳನೀರಿನ ಮಾರಾಟ ಹೆಚ್ಚಿಗೆ ಲಾಭಕರ ಅಂತ ನನಗನ್ಸುತ್ತೆ. ಆದ್ರೆ ನಾವು ಯಾವ್ಯಾವ ಪದ್ಧತಿಗೆ ಹೊಂದ್ಕೊಂಡಿರ್ತೀವೋ ಆಯಾ ಪದ್ಧತಿನಲ್ಲೇ ನಾವು ಅದನ್ನ ಹೊಂದ್ಕೊಂಡು ಅದರಲ್ಲೇ ಸರಿಪಡಿಸ್ಕೊಂಡು ನಾವು ಬರ್ತಕ್ಕಂಥ ಆದಾಯಕ್ಕೆ ಸ್ಟಿಕಾನ್ ಆಗ್ತೀವಿ. ಯಾಕೆಂದ್ರೆ ಯಾವುದೋ ಇದ್ರಲ್ಲಿ ಆದಾಯ ಬರುತ್ತೆ ಅಂತ ನಾವೇನೋ ಬದಲಾವಣೆಗೆ ಅಷ್ಟು ಸುಲಭವಾಗಿ ಹೋಗಕ್ಕಾಗಲ್ಲ. ಕೊಪ್ಪರಿಯನ್ನ ನೀವು ನಿಮ್ಮ ಕೊಟ್ಟಿಗೆ ಏನಿದೆಯಾ ಕೊಟ್ಟಿಗೆಯ ಮೇಲ್ಭಾಗದಲ್ಲಿ ಕೊಪ್ಪರಿಗೆ ಹಾಕ್ತೀರಾ, ಅದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ, ಅದಕ್ಕೋಸ್ಕರ ನಾನು ಅಲ್ಲೇ ಹಾಕ್ತೀನಿ ಅಂತ ಹೇಳಿ ತಾವು ಹೇಳಿದ್ರಿ, ಏನೇನು ಅನುಕೂಲ ಆಗುತ್ತೆ ಕೊಟ್ಟಿಗೆನಲ್ಲಿ ಕೊಪ್ಪರಿಗೆ ಹಾಕೋದ್ರಿಂದ? ಈಗ ನನ್ನ ಒಂದು ಕೃಷಿ ಚಟುವಟಿಕೆ ಒಳಗಡೆ ಹಲವಾರು ವಿಧದ ತೋಟದ ಬೆಳೆಗಳನ್ನು ಬೆಳೆಯುತ್ತಾ ಅರಣ್ಯ ತೋಟಗಾರಿಕೆಯನ್ನು ಮಾಡ್ತಾ ಹೋದಾಗ ಇದಕ್ಕೆ ಕೆಲವು ಉಪಕಸಬುಗಳನ್ನು ನಾನು ಜೊತೆನಲ್ಲಿ ಇಟ್ಕೊಂಡು ಬಂದಿದ್ದೀನಿ. ಹಾಗೆ ನನ್ನ ಹೈನುಗಾರಿಕೆಯು ಕೂಡ ಇದರಲ್ಲಿ ಒಂದು ಭಾಗ. ಈ ಹೈನುಗಾರಿಕೆಯಲ್ಲಿ ನಾನು ಶೆಡ್ಡು ನಮ್ಮದು ಬಹಳ ದೊಡ್ಡದಾಗಿದೆ, ಆ ಶೆಡ್ಡಿನ ಮೇಲ್ಭಾಗದಲ್ಲಿ ಪೂರ್ತಿ ಕನ್ಸ್ಟ್ರಕ್ಷನ್ ಮಾಡಿ ಇಟ್ಕೊಂಡ್ರಿಂದ ಮೇಲ್ಗಡೆ ಅಟ್ಟ ಅಂತ ಹೇಳ್ತೀವಿ. ಈ ಏನಿದ್ರು ಅಟ್ಟದ ಪದ್ಧತಿಯಲ್ಲಿ ತೆಂಗಿನಕಾಯಿನ ನಾವು ಕೊಪ್ಪರಿ ಹಾಕಿದ್ರೆ ಕೊಪ್ಪರಿ ಚೆನ್ನಾಗಿ ಬರುತ್ತೆ. ಗಾಳಿ ಬಿಸಿಲು ಬೆಳಕು ಶಾಖ ಇರಬೇಕು, ತೇವಾಂಶ ಆಗಬಾರ್ದು, ಅಲ್ಲಿ ಕೊಪ್ಪರಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅದ್ರ ತಳಗಡೆ ನಾವು ಶೆಡ್ನ ಅದೇ ಜಾಗದಲ್ಲಿ ತಳಗಡೆ ಭಾಗ ನಾವು ಉಪಯೋಗಿಸ್ಕೊಂಡು ಹಸುಗಳು ಸಾಕಾಣಿಕೆ ಮಾಡ್ತಾ ಇರೋದ್ರಿಂದ ನನ್ನ ಹಸುಗಳು ಶೆಡ್ಡಲ್ಲೇ ಹಸುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಮೇಲ್ಭಾಗದಲ್ಲಿ ಕೊಪ್ಪರಿಯನ್ನು ಹಾಕೊಂಡು ಕೊಪ್ಪರಿ ಮಾಡ್ತಾ ಇದ್ದೀನಿ. ಅದು ತುಂಬಾ ಚೆನ್ನಾಗಿ ಆ ಹಸುಗಳು ಏನಂದ್ರೆ ಈ ಸಗಣಿ ಗಂಜಲ ಎಲ್ಲ ಕಾರ್ಚಲು ಇರೋದ್ರಿಂದ ಆ ಕಾವು ಮೇಲ್ಗಡೆ ಹಂಚಿನ ಕಾವು ಇವೆಲ್ಲ ಸೇರಿಕೊಂಡು ಗಾಳಿ ಬೆಳಕು ಚೆನ್ನಾಗಿ ಆಡೋದ್ರಿಂದ ಕೊಪ್ಪರಿ ತುಂಬಾ ಚೆನ್ನಾಗಿ ಬರುತ್ತಲ್ಲಿ. ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಮಲದೇವಿಹಳ್ಳಿಯ ಪ್ರಗತಿಪರ ಕೃಷಿಕ HK ಮಂಜುನಾಥ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳಿದಿರಿ. ಈ ಸಂದರ್ಶನದ ಮುಂದುವರೆದ ಭಾಗವನ್ನ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದಾಗಿತ್ತು ಇಂದಿನ ಕಿಸಾನ್ವಾಣಿ. ನಮ್ಮ ನಾಳಿನ ಕಿಸಾನ್ವಾಣಿಯಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಅರಸೀಕೆರೆ ತಾಲೂಕು ಮಲ್ಲದೇವಿಹಳ್ಳಿಯ ಪ್ರಗತಿಪರ ಕೃಷಿಕ HK ಮಂಜುನಾಥ್ ಅವರೊಂದಿಗಿನ ಸಂದರ್ಶನದ ಅಂತಿಮ ಭಾಗ ಪ್ರಸಾರವಾಗಲಿದೆ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಪ್ರಸಾರವಾಯಿತು. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳು. ಮದುವೆ ದಿನ ಹತ್ರ ಬಂತು, ರೇಷ್ಮೆ ಸೀರೆಗಳನ್ನ ಎಲ್ಲಿಂದ ತರೋದು? ಸುಮಂಗಲಿ ಸಿಲ್ಕ್ಸ್ಗೆ ಹೋದ್ರೆ ಆಯ್ತು, ವೈವಿಧ್ಯಮಯ ರೇಷ್ಮೆ ಸೀರೆಗಳನ್ನ ಅವರೇ ತಯಾರು ಮಾಡಿ ಹೋಲ್ಸೇಲ್ ಬೆಲೆಯಲ್ಲಿ ಮಾರಾಟ ಮಾಡ್ತಾರೆ. ಸುಮಂಗಲಿ ಸಿಲ್ಕ್ಸ್, ದೊಡ್ಡ ಗರಡಿ ರಸ್ತೆ, ಹಾಸನ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಉದ್ದೇಶ ಸುರಕ್ಷಿತ ಪೌಷ್ಟಿಕ ಆಹಾರ ಸೇವನೆಯನ್ನು ಉತ್ತೇಜಿಸುವುದು, ಆಹಾರ ಕರಬೆರಿಕೆಯನ್ನು ತಡೆಯುವುದು, ಕುಡಿಯುವ ನೀರಿನ ಗುಣಮಟ್ಟದ ಸೇವನೆಯನ್ನು ಉತ್ತೇಜಿಸುವುದು. ಈ ಸುರಕ್ಷತಾ ಕ್ರಮಗಳನ್ನು ಶಾಲೆಗಳು, ಕಾರ್ಯಸ್ಥಳ, ಧಾರ್ಮಿಕ ಸ್ಥಳಗಳು, ರೈಲು ಮತ್ತು ಬಸ್ ನಿಲ್ದಾಣ ಹಾಗೂ ಹೋಟೆಲ್ಗಳಲ್ಲಿ ಕಡ್ಡಾಯಗೊಳಿಸುವುದು. ಈ ಮೇಲೆ ತಿಳಿದ ಎಲ್ಲರೂ FSSA ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:20 ಗೀತಸುಧಾ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:51 ಅಂತ್ಯಾಕ್ಷರಿ, ನೇರ ಪ್ರಸಾರದ ಕಾರ್ಯಕ್ರಮ. 7:45 ಕನ್ನಡದಲ್ಲಿ ಭಾಷಣ. ಈ ರಾತ್ರಿ 9:00 ಕ್ಷಿತಿಜ ಲಿಟ್ರರಿ ಗುರು, ಸಾಹಿತ್ಯದ ದಿಗ್ಗಜರೊಂದಿಗೆ ಸಂವಾದ. ಈ ವಾರದ ಅತಿಥಿ ಲೇಖಕಿ ನೇಮಿಚಂದ್ರ, ಸಂದರ್ಶಕರು ಸುಮಂಗಲ ಎಸ್ ಮುಮ್ಮಿಗಟ್ಟಿ, ನಿರ್ಮಾಣ HK ಸುಬ್ಬಯ್ಯ, ಸಹಕಾರ ನಂದನ್ ಎನ್. 10:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನಾಟಕ ಡಿಜಿ ಸರ್ ಅಂತೂ ಹೂ ಅಂದರು, ರಚನೆ ಡಾ ಬಿಆರ್ ಕುಲಕರ್ಣಿ, ನಿರ್ಮಾಣ ಎಚ್ ಶ್ರೀನಿವಾಸ್. 10:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸತ್ ಕಲಾಪದ ಪ್ರಶ್ನೋತ್ತರ ವೇಳೆಯ ವರದಿ ಪ್ರಸಾರವಾಗಲಿದೆ. ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, ಜಯಶ್ರೀ ಸುಕಾಳೆ ಅವರಿಂದ. 6:20 ಸ್ತುತಿ ಮಲ್ಲಿಕ. 6:50